ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಆಗಲೇ ಕೇಳಿದ್ರಿ ಏನಪ್ಪ ಅಂದ್ರೆ ಯಾವ್ಯಾವ ಪೋಷಕಾಂಶಗಳು ಅಂತ. ಪೋಷಕಾಂಶಗಳು ಬಂದಾಗ ಏನಿದೆಯಲ್ಲ, ಕೆರೆಗೂಡಲ್ಲಿ ಪೋಷಕಾಂಶಗಳಿಗಿಂತ ಹೆಚ್ಚಾಗಿ ಅದರಲ್ಲಿ ಜೇಡಿ ಅಂಶ ಮತ್ತು ಸಿಲ್ಟ್ ಇರ್ತದೆ. ಅದು ನಮ್ಮ ಮಣ್ಣಿನಲ್ಲಿ ಏನಿದೆಯಲ್ಲ, ಮಣ್ಣಿಗೆ ಒಂದು ಒಳ್ಳೆಯ ಏನಪ್ಪ ಅಂದ್ರೆ ವಸ್ತು ಅಂತ ಹೇಳ್ಬೋದು. ಆದರೆ ಹೆಚ್ಚು ಪೋಷಕಾಂಶಗಳನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಅಡಿಕೆ ತೋಟಕ್ಕೆ ಯಾವ ಪೋಷಕಾಂಶಗಳು ಬೇಕು? ಈಗ ಸರ್ವೇ ಸಾಮಾನ್ಯವಾಗಿ ಅಡಿಕೆಗೆ ಎರಡು ಸಲ ನಾವು ಗೊಬ್ಬರ ಕೊಡಬೇಕು. ಓಕೆ, ಒಂದನ್ನ ಜೂನಲ್ಲಿ ಕೊಡಬೇಕು, ಇನ್ನೊಂದ್ಸಲ ನಮಗೆ ನವಂಬರ್ ಡಿಸೆಂಬರಲ್ಲಿ ಕೊಡಬೇಕು. ಆದರೆ ಯಾವ ಗೊಬ್ಬರ ಕೊಡಬೇಕು, ಯಾವ ಪೋಷಕಾಂಶ ಎಷ್ಟು ಕೊಡಬೇಕು, ಈಗ ಹಿಂಗಾರ ಆಗಿ ಈಗೆಲ್ಲ ಬರ್ತಾ ಇದ್ದಾವೆ. ಇವಾಗ ನೋಡ್ರಿ, ಒಂದು ಈ ಸಮಯದಲ್ಲಿ ಏನಿದೆಯಲ್ಲ, ಸರಿಯಾದ ರೀತಿಯಲ್ಲಿ ನಾವು ಲಘು ಪೋಷಕಾಂಶಗಳಾದ ಸತುವು, ಬೋರಾನ್ ಇವು ಭಾಳ ಮುಖ್ಯ. ಇದಕ್ಕೆ ಜಿಂಕ್ ಸಲ್ಫೇಟ್ ಮುಖಾಂತರ ಕೊಡ್ಬೋದು, ಬೋರಾನನ್ನು ಬೋರಾಕ್ಸ್ ಮುಖಾಂತರ ಕೊಡ್ಬೋದು, ಸಾಲಿಬೋರ್ ಮುಖಾಂತರ ಕೊಡ್ಬೋದು. ಆಮೇಲೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ನಮ್ಗೆ ಏನು ಶಿಫಾರಸು ಮಾಡಿರ್ತಾರೆ ಅಡಿಕೆಗೆ, ಮಣ್ಣಿನ ಪರೀಕ್ಷೆ ಮಾಡಿಸಿ ಅದರಲ್ಲಿ ಕಡಿಮೆ ಯಾವುದಿದೆ ಹೆಚ್ಚಿದೆ ಅಂತ ನೋಡಿಕೊಂಡು, ಅದು 150 ಗ್ರಾಮ್ ಬರ್ತಿತ್ತೋ 200 ಗ್ರಾಮ್ ಬರ್ತಿತ್ತು ಅಂತ ತಿಳ್ಕೊಂಡು ನಾವು ಒಂದು ಗಿಡಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಏನಿದೆಲ್ಲ ಹಾಕಿ ನೀರಲ್ಲಿ, ಅದು ಸರಿಯಾದ ರೀತಿಯಲ್ಲಿ ನೀರು ಬೀಳ್ಬೇಕಲ್ಲಿ. ಗೊಬ್ಬರ ಎಲ್ಲಿ ಹಾಕಬೇಕು ಇದು ಭಾಳ ಮುಖ್ಯ ಇದೆ. ರೈತರು ಬಡ್ಡಿ ಕೊಡೋದಲ್ಲ ಗೊಬ್ಬರವನ್ನು, ಒಂದು ಕನಿಷ್ಠ 2 ಫೀಟ್ 60 ಸೆಂಟಿಮೀಟರ್ ದೂರದಲ್ಲಿ, ಎಲ್ಲಿ ಕಾಂಡದ ದೂರದಿಂದ ಏನಿದೆಯಲ್ಲ, ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಅದು ಮಣ್ಣಿನಲ್ಲಿ ಬೆರೆತು ಸರಿಯಾದ ರೀತಿಯಲ್ಲಿ ತೇವಾಂಶವನ್ನು ಕಾಪಾಡಿದರೆ ಮಾತ್ರ ಅದು ಕರಗಿ ಬೇರುಗಳಿಗೆ ಮುಟ್ಟುತ್ತದೆ. ಇಲ್ಲ ಅಂದರೆ ಅದು ಸರಿಯಾದ ರೀತಿಯಲ್ಲಿ ಹೋಗೋದಿಲ್ಲ, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನಾನೇನು ಹೇಳೋದು ಅಂತಂದರೆ, ಸಾರಜನಕ, ರಂಜಕ, ಪೊಟ್ಯಾಷ್, ಆಮೇಲೆ ಇದಕ್ಕೆ ಅಡಿಕೆಗೆ ಸುಣ್ಣ ಕೂಡ ಬೇಕು, ಗಂಧಕ ಬೇಕು, ಮ್ಯಾಗ್ನೇಷಿಯಂ ಬೇಕು, ಇವೆಲ್ಲ ಇರತಕ್ಕಂತಹ ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕು. ಸರ್, ಈ ಅಡಿಕೆ ಬೆಳೆಯಲ್ಲಿ ಒಳ್ಳೆಯ ಒಂದು ಇಳುವರಿ ತಗೋಬೇಕಂತಂದ್ರೆ ಪೋಷಕಾಂಶಗಳನ್ನ ಸಾಕಷ್ಟು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರ, ಈಗ ಪೋಷಕಾಂಶಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶಗಳಾಗಿರ್ಬೋದು ನಾವು ಕೊಡ್ಬೇಕಂತಂದ್ರೆ ವರ್ಷದಲ್ಲಿ ಯಾವ್ಯಾವ ಕಾಲದಲ್ಲಿ ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಕೊಟ್ರೆ ಒಳ್ಳೆಯ ಒಂದು ಇಳುವರಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಎರಡು ಸಲ ನಾವು ಕೊಡ್ಬೇಕಂತ ಶಿಫಾರಸು ಮಾಡಿದೇವ್ರಿ, ಒಂದು ಜೂನಲ್ಲಿ ಮತ್ತು ಇನ್ನೊಂದು ನವಂಬರ್ ಡಿಸೆಂಬರಲ್ಲಿ. ಆದರೆ ಒಂದು ವೇಳೆ ಹನಿ ನೀರಾವರಿ ಪದ್ಧತಿ ಅಥವಾ ಫರ್ಟಿಗೇಷನ್ ಸಿಸ್ಟಮ್ ಇದ್ದರೆ, ರಸಾವರಿ ಮುಖಾಂತರ ನೀವೇನಾದರೂ ತೋಟ ಮಾಡ್ತಾ ಇದ್ದರೆ ತಿಂಗಳ ತಿಂಗಳ ಕೊಡ್ಬೋದು, ಅದು ಅತ್ಯುತ್ತಮ. ರಸಾವರಿ ಮುಖಾಂತರ ಗೊಬ್ಬರಗಳನ್ನು ಕೊಟ್ಟರೆ ನಿಜವಾಗ್ಲೂ ಅಡಿಕೆಯ ಇಳುವರಿಯನ್ನು ನಾವು ಚೆನ್ನಾಗಿ ತಗೋಬೋದು. ಅದನ್ನು ಮಾಡಲಿಕ್ಕೆ ಸ್ವಲ್ಪ ಏನಿದೆಯಲ್ಲ ಅದಕ್ಕೆ ಮಾಹಿತಿ ಬೇಕು. ಯಾಕಂದರೆ ಆ ರಸಾವರಿ ಮುಖಾಂತರ ಹೋಗ್ಬೇಕಂದಾಗ ಯಾವ ಗೊಬ್ಬರಗಳನ್ನು ನಾನು ಎಷ್ಟು ಪ್ರಮಾಣದಲ್ಲಿ ಪ್ರತಿ ಕಂತಿನಲ್ಲಿ ಕೊಡಬೇಕು, ನೀರಿನಲ್ಲಿ ಕರಗಿಸಿ ವೆಂಚರಿ ಮುಖಾಂತರ ಕೊಡ್ತಕ್ಕಂಥದ್ದು, ಅದನ್ನು ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದರೆ ನಾವು ಕೊಡ್ತೀವಿ. ಸಾಮಾನ್ಯವಾಗಿ ನಾವೇನೆಲ್ಲ ಗಟ್ಟಿ ಗೊಬ್ಬರವನ್ನು ಹಾಕ್ತೀವಲ್ವ, ಅದಕ್ಕೆ ಶಿಫಾರಸ್ಸಿದೆ, ಮಣ್ಣಿನ ಪರೀಕ್ಷೆ ನೋಡಿಕೊಂಡು ಒಂದು 100-200 ಗ್ರಾಮ್ ಅದನ್ನು ಸಾರಜನಕ ಕೊಡಬೇಕಂದ್ರೆ ಯೂರಿಯಾ ಕೊಡ್ತೇವೆ. ಒಂದು ವೇಳೆ ರಂಜಕ ನಮಗೆ ಬೇಕು ಅಂತಂದರೆ DAP ಸೂಪರ್ ಫಾಸ್ಫೇಟ್ ಇರುತ್ತೆ, MOP ಪೊಟ್ಯಾಷ್ ಕೊಡುತ್ತೆ. ಅದೇ ರೀತಿ ನಮಗೆ ಸುಣ್ಣ ಇದೆ, ಮ್ಯಾಗ್ನೇಷಿಯಂ ಸಲ್ಫೇಟ್ ನಮಗೆ ಮ್ಯಾಗ್ನೇಷಿಯಂ ಕೊಡುತ್ತೆ, ಗಂಧಕ, ಗಂಧಕದ್ದು ಎಲ್ಲ ಸಾಕಷ್ಟು ಈಗ ಜಿಪ್ಸಮ್ ಬಂದಿದೆ, ಎಲಿಮೆಂಟಲ್ ಸಲ್ಫರ್ ಅಂತ ಬಂದಿದೆ, ಬೇರೆ ಬೇರೆ ಪ್ರೊಡಕ್ಟ್ಸ್ ಸಾಕಷ್ಟು ಮಾರ್ಕೆಟಲ್ಲಿ ಇದ್ದಾವೆ ಗಂಧಕವನ್ನು ಕೊಡ್ತಕ್ಕಂಥ ಗೊಬ್ಬರಗಳು. ಆಮೇಲೆ ಲಘು ಪೋಷಕಾಂಶಗಳಿದೆಯಲ್ಲ ತುಂಬ ಮುಖ್ಯ, ಯಾಕಂದ್ರೆ ಸ್ವಲ್ಪ ಬೇಕವು, ಹೆಚ್ಚಾಗಿ ಬೇಕಾಗಿದ್ದು ಸಾರಜನಕ, ರಂಜಕ, ಪೊಟ್ಯಾಷು, ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಅಂದರೆ ಸುಣ್ಣ, ಮ್ಯಾಗ್ನೇಷಿಯಂ ಮತ್ತು ಗಂಧಕ. ಮೂರನೇ ವರ್ಗ ಏನಿದೆಯಲ್ಲ ಸ್ವಲ್ಪ ಕೊಡಲೇಬೇಕು. ಈಗ ಹಿಂಗಾರ ಆಗ್ತಾ ಇದೆ, ಈ ಟೈಮ್ದಲ್ಲಿ ನೀವೇನಿದೆಯಲ್ಲ ಅತ್ಯುತ್ತಮ ಜಿಂಕ್ ನಮಗೆ ಬೇಕೇ ಬೇಕು, ಬೋರಾನ್ ಬೇಕು, ನಾವು ಕೊಡಲೇಬೇಕು. ಈಗ ಅದಕ್ಕೆ ನಾನು ರೈತರಿಗೆ ಏನು ಸಂದೇಶ ಅಂದರೆ, ಒಂದು 40 ಗ್ರಾಮ್ ಒಂದು ಗಿಡಕ್ಕೆ ನೀವೇನಿದೆಯಲ್ಲ ಈ ಜಿಂಕ್ ಸಲ್ಫೇಟನ್ನು ನೀವು ಕೊಟ್ಟು, ಮತ್ತು ಬೋರಾಕ್ಸ್ ಒಂದು 15-20 ಗ್ರಾಮ್ ಬೋರಾಕ್ಸ್ ಕೊಡ್ಬೋದು. ಇಲ್ಲ ನಾನು ಸಿಂಪರಣೆ ಮಾಡ್ತೇನೆ ಅಂದರೆ ಎಲೆಗಳಿಗೆ ನೀವು ನೇರವಾಗಿ ಸಿಂಪರಣೆ ಮಾಡ್ಬೋದು, ಒಂದು ದೊಡ್ಡ ದೊಡ್ಡ ಗನ್ ಬಂದಾವೆ ಈಗ ಸಿಂಪರಣೆ ಮಾಡಲಿಕ್ಕೆ, ನೀವು ಅದನ್ನು ತಗೊಂಡು ನೀವು ಸಾಲಿಬೋರ್ ಅಂತಕ್ಕಂಥದ್ದನ್ನು, ಒಂದು ಬೋರಾನನ್ನು, ಸಾಲಿಬಲ್ ಬೋರಾನನ್ನು ನೀವು ಕೊಡ್ಬೋದು, ಅಥವಾ ಜಿಂಕ್ ಸಲ್ಫೇಟ್ ಕೂಡ ನಾವು ಈ ಸಾಕಷ್ಟು ಜಿಂಕ್ EDT ಅಂತ ಬಂದಿದೆ ಅವನ್ನೆಲ್ಲ ನಾವು ಬೆಳೆಗಳಿಗೆ ಕೊಟ್ಟರೆ ಭಾಳ ಉತ್ತಮ. ಈಗ ಜಿಂಕು ಮತ್ತು ಬೋರಾನ್ ಅನ್ನ ಸರ್, ಈ ಬೋರಾನ್ ಗೊಬ್ಬರ ಅಂತ ಏನು ಲಘು ಪೋಷಕಾಂಶ ಇದೆಯಾ, ಈ ಗೊಬ್ಬರಗಳನ್ನ ಸಾಕಷ್ಟು ನಮ್ಮ ರೈತರು ಈ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಕೊಡ್ತಾರೆ ಸರ್, ಇದು ಸಾಕಷ್ಟು ಸೂಕ್ತ ಅಂತ ಹೇಳ್ತೀರಾ? ಆಕ್ಚುಲಿ ಅದು ಏನಿದೆ, ಲಘು ಪೋಷಕಾಂಶಗಳು ಏನಿದೆಯಲ್ವಾ ಸ್ವಲ್ಪ ಇರ್ತದೆ ಪ್ರಮಾಣ, ಅದನ್ನ ಎಲ್ಲಾ ಗಿಡಗಳಿಗೆ ನಾನು ಕೊಡಬೇಕಂತಂದ್ರೆ ಡೈರೆಕ್ಟ್ಲಿ ನಾನು 20 ಗ್ರಾಮ್ ಕೊಡಕ್ ಆಗೋದಿಲ್ಲ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಉತ್ತಮವಾದ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕಬೇಕು. ಅದೊಂದು ನಾನು ಹೇಳಲಿಕ್ಕೆ ನಾನು ಮರ್ತೆ, ಏನಂದರೆ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಮಾತ್ರ ನಮ್ಮದು ಅಡಿಕೆ ತೋಟ ಚೆನ್ನಾಗಿ ಬರುತ್ತೆ ಅನ್ನೋದು ಇದೆಯಲ್ಲ ಶುದ್ಧ ಸುಳ್ಳು. ಇದಕ್ಕೆ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ತುಂಬ ಇದೆ ತೋಟಗಳಿಗೆ. ಯಾಕಂದರೆ ನಾವು ಹಾಕಿದಂಥ ಗೊಬ್ಬರಗಳು ಪರಿವರ್ತನೆಗೊಂಡು ಬೆಳೆಗಳಿಗೆ ಸಿಗಬೇಕಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ತವೆ. ಈಗ ಮಣ್ಣಲ್ಲಿ ಸೂಕ್ಷ್ಮ ಜೀವಾಣುಗಳು ಬೆಳಿಬೇಕಂದ್ರೆ ಏನು ಬೇಕು, ಅವಕ್ಕೆ ರಾಸಾಯನಿಕ ಗೊಬ್ಬರ ಅಲ್ಲ, ಅವಕ್ಕೆ ಬೇಕಾಗಿರೋದು ಸಾವಯವ ಇಂಗಾಲ. ಆರ್ಗ್ಯಾನಿಕ್ ಕಾರ್ಬನ್ ಬೇಕು. ಕಾರ್ಬನ್ ಇಲ್ಲಂದ್ರೆ ನಾವು ಅದು ಎಲ್ಲಿಂದ ಬರ್ತದೆ? ಸಾವಯವ ಪದಾರ್ಥಗಳು, ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಕಾಂಪೋಸ್ಟ್ ಕೊಡಬೇಕು, ಇಂಥವನ್ನೆಲ್ಲ ನಾವೇನದವಲ್ಲ ಈ ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ನಾವು ಮರಳಿ ಈಗ ಅಡಿಕೆದ ಗರಿ ಇರ್ಬೋದು, ತೆಂಗಿನ ಗರಿ ಇರ್ಬೋದು, ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಏನಿದೆಯಲ್ಲ ಅವನ್ನು ಹೊಲಗಳಲ್ಲಿ ನಾವು ಮಣ್ಣಿಗೆ ಸೇರಿಸಿದರೆ ಖಂಡಿತ ಅದು ಏನಿದೆಯಲ್ಲ ಗೊಬ್ಬರವಾಗಿ ಒಳ್ಳೆಯ ಒಂದು ಸೂಕ್ಷ್ಮ ಜೀವಾಣುಗಳಿಗೆ ಒಳ್ಳೆಯ ಆಹಾರ ಆಗ್ತದೆ. ಅದಕ್ಕಾಗಿ ಈ ಕೊಟ್ಟಿಗೆ ಗೊಬ್ಬರವನ್ನು ಸಹಿತ ನಾವೇನಿದೆಯಲ್ಲ ಕೊಡಲೇಬೇಕು, ಇದು ಅತಿ ಅವಶ್ಯಕತೆ. ಈಗ ಸಾಕಷ್ಟು ಅಡಿಕೆ ಬೆಳೆಗಾರರು ಅಂದ್ರೆ ಒಂದು ಹೆಚ್ಚು ಕಡಿಮೆ ನಾವು ಮಾತಾಡಿಸಿದಂತ ರೈತರು ಒಂದು 80% ಸರ್ ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳು ಕೊಡ್ತಾ ಇಲ್ಲ ಸರ್, ನಾವು ಬರೀ ಎರೆಹುಳ ಗೊಬ್ಬರ ಕೊಡ್ತೀವಿ, ಕೆರೆಮಣ್ಣು ಕೊಡ್ತಾ ಇದ್ವಿ, ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ವಿ, ಇದರಿಂದ ಸಾಕಷ್ಟು ನಮಗೆ ಈಗ ರಾಸಾಯನಿಕದಲ್ಲಿ ಏನು ಇಳುವರಿ ತಗೊಳ್ತಾರೋ ಅದಕ್ಕಿಂತ ಜಾಸ್ತಿ ನಾವು ಇಳುವರಿ ತಗೊಳಕ್ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಸರ್. ಇದು ಯಾವ ರೀತಿ ನಾವು ರಾಸಾಯನಿಕ ಬಿಟ್ಟು ಬೆಳಿಬಹುದು ಅಂತ ಹೇಳ್ತೀರಿ? ಒಂದು ಸರ್ ತಮ್ಮಲ್ಲಿ ಏನಂದ್ರೆ ಇವತ್ತು ನಾನು ನನ್ನ ಹೊಲಕ್ಕೆ ನಾನು ಸಾವಯವ ಗೊಬ್ಬರಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಒಂದು ಘನ ಮತ್ತು ದ್ರವ. ಎರಡನೇದು ಘನ ಅಂತಂದ್ರೆ ಏನು? ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇವೆಲ್ಲ ಇದೆ. ದ್ರವ ಅಂತಂದ್ರೆ ನಮಗೆ ಗಂಜಲು ಇದೆ, ಜೀವಾಮೃತ ಎಲ್ಲ ಮತ್ತು ಬಯೋಡೈಜೆಸ್ಟರ್ ಅಂತ ನಾವು ಮಾಡ್ಕೊತೀವಿ. ಇದರ ಜೊತೆಗೆ ಸೂಕ್ಷ್ಮ ಜೀವಾಣುಗಳನ್ನು ಕೂಡ ನಾವು ಮಣ್ಣಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ತೇವೆ. ಈ ರೀತಿ ಮಾಡಿದಾಗ ಏನಾಗ್ತದೆ, ಬೆಳೆಗಳಿಗೆ ಮಣ್ಣಿನಲ್ಲಿ ಸಾವಯವದ ಇಂಗಾಲದ ಪ್ರಮಾಣ ಹೆಚ್ಚಾತಂತಂದ್ರೆ ಅದು ಹ್ಯೂಮಸ್ ತುಂಬ ಡೆವಲಪ್ ಆಗುತ್ತೆ. ಹ್ಯೂಮಸ್ ನಾವು ಅಭಿವೃದ್ಧಿಗೊಳಿಸಿದೀವಿ ಅಂದರೆ ಮಣ್ಣಿನಲ್ಲಿ ಖಂಡಿತ ಅದು ಮಣ್ಣಿನ ಭೌತಿಕ ಗುಣಧರ್ಮಗಳನ್ನು ಏನಪ್ಪ ಅಂದರೆ ಅಭಿವೃದ್ಧಿಗೊಳಿಸುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ರಂಜಕವನ್ನು, ಆಮೇಲೆ ಸತುವಿರ್ಬೋದು, ಇಂಥವೆಲ್ಲ ಪೋಷಕಾಂಶಗಳನ್ನು ಹೇರಳವಾಗಿ ಅದನ್ನು ಕರಗಿಸ್ತದೆ. ಅದಕ್ಕಾಗಿ ತಾವೇನು ಸಾವಯವ ಗೊಬ್ಬರವನ್ನು ಕೊಟ್ಟೇ ನಾನು ಅಡಿಕೆ ಬೆಳೆಸ್ತೀನಿ ಅಂತಕ್ಕಂಥದ್ದೇನಿದೆಯಲ್ಲ ಒಂದೇ ವರ್ಷಕ್ಕಾಗಲ್ಲ. ನಾವು ಕ್ರಮೇಣ ಏನಿದೆಯಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹೆಚ್ಚು ಸಾವಯವ ಗೊಬ್ಬರಗಳನ್ನು ನಮಗೆ ಬೇಕಪ್ಪ ಅಂದರೆ ನಮ್ಮನೆಗೆ ದನಕರ ಇರಬೇಕು. ನೀವು ದನಕರ ಇರಲಾರ್ದ ನಾನು ಸಾವಯವ ಗೊಬ್ಬರ ಎಲ್ಲಿಂದ ಕೊಡ್ತೀನಿ, ಎಷ್ಟು ಕೊಡ್ತೀನಿ? ಯಾಕಂದರೆ ಅಡಿಕೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಪೂರೈಸಬೇಕಂದ್ರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಹಾಕಿದರೆ ಕೊಟ್ಟಿಗೆ ಗೊಬ್ಬರ ಅದರ ಜೊತೆಗೆ ನಿಮಗೆ ಸ್ವಲ್ಪ ಕೋಳಿ ಗೊಬ್ಬರ ಇರ್ಬೋದು ಇವನ್ನೆಲ್ಲ ನಾವು ಮಾಡಿಕೊಂಡು ಒಂದು ಗಂಜಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ಏನಿದೆ ಒಂದು ಜೀವಾಮೃತ ಅಂತ ಹೇಳ್ತೀವಲ್ಲ ಅಂಥವನ್ನು ಸಹಿತ ನಾವು ಹಾಕೋದ್ರಿಂದ ಮಣ್ಣಿನ ಒಂದು ಸೂಕ್ಷ್ಮ ಪರಿಸರ ಏನಿದೆಯಲ್ಲ ತುಂಬ ಅಭಿವೃದ್ಧಿಗೊಳ್ಳುತ್ತೆ 3 ವರ್ಷ 4 ವರ್ಷ 5 ವರ್ಷಕ್ಕೆ. ಅವಾಗ ಏನಿದೆಯಲ್ಲ ನಮಗೆ ರಾಸಾಯನಿಕ ಗೊಬ್ಬರಗಳು ಬೇಕಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಏನಿದೆಯಲ್ಲ ಇದು ತುಂಬ ಕೆಲಸ ಮಾಡ್ತವೆ. ಈಗ ನಾನು ಕುರಿ ಮುಂದೆ ಮಾಡ್ತೀನಿ, ಕುರಿ ಗೊಬ್ಬರ ಸಾಕಷ್ಟು ಹಾಕ್ತೀನಿ. ಒಮ್ಮಿಕ್ಲೆ ನಾವೇನಪ್ಪ ಅಂದ್ರೆ ಮಾಡಕ್ಕೆ ಬರೋದಿಲ್ಲ, ಅದನ್ನು ಒಂದು ಕಡೆ ಹಾಕಿ ಶೇಖರಣೆ ಮಾಡಿಕೊಂಡು ಅದರದ್ದು ಸ್ವಲ್ಪ ಎಲ್ಲ ಏನಿದೆಯಲ್ಲ ಆಮ್ಲೀಯತೆಯನ್ನು ಕಡಿಮೆ ಮಾಡಿ ನಂತರ ಜಮೀನಿಗೆ ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಬೇಗನೆ ಅದೇನಿದೆಯಲ್ಲ ಮಣ್ಣಿನ ಜೊತೆ ಬೆರೀತೈತಿ, ಗಿಡಗಳಿಗೆ ಹಾನಿ ಮಾಡೋದಿಲ್ಲ. ಈ ಕೋಳಿ ಗೊಬ್ಬರಪ್ಪ ನೇರವಾಗಿ ತಂದು ಹಾಕೋಕ್ಕಾಗೋದಿಲ್ಲ, ಅದನ್ನು ನಾವು ಸ್ವಲ್ಪ ನೆರಳಲ್ಲಿ ಏನಿದೆಯಲ್ಲ ಒಣಗಿಸಿ ಅದರ ಆಮ್ಲೀಯತೆ ಕಡಿಮೆ ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆದರೂ ನಾವು ರಾಸಾಯನಿಕ ಗೊಬ್ಬರನ ಕೊಡಬೇಕಾಗುತ್ತೆ. ಕೊಟ್ಟರೆ ತುಂಬ ಒಳ್ಳೆಯದು, ಯಾಕಂದರೆ ಸಾರಜನಕವನ್ನು ನಾವು ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಒಂದು ಪ್ರಮಾಣ ಏನಿದೆಯಲ್ಲ ಕಾಪಾಡತಕ್ಕಂಥದ್ದು ಮುಖ್ಯವಾಗಿದೆ. ಅದು ಎಷ್ಟಿರಬೇಕು ಅಂದರೆ 10:1 ಇದ್ದರೆ ತುಂಬ ಉತ್ತಮ ಅಂತ ನಾವು ಹೇಳ್ತೀವಿ. ಮಣ್ಣಿನಲ್ಲಿ ನಾವೇನು ಗೊಬ್ಬರಗಳನ್ನು ಹಾಕ್ತೀವಲ್ವಾ ಅದರಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಅನುಪಾತ 10:1 ಇರಬೇಕು. ಒಂದು ವೇಳೆ 20:1 ಅದು ಕೆಲಸ ಆಗೋದಿಲ್ಲ ರೀ, ಯಾಕಂದರೆ ನಮ್ಮಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೇ ಪರಿವರ್ತನೆಗೊಂಡು ಬೆಳೆಗೆ ಸಿಗಲಾರ್ದಂಗೆ ಆಗ್ತದೆ. ಅದಕ್ಕೆ ಅತ್ಯಂತ ರೀತಿಯಲ್ಲಿ ಕಳೆದಂಥ ಸಾವಯವ ಗೊಬ್ಬರವನ್ನು ನಾವು ಮಣ್ಣಿಗೆ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಅಡಿಕೆ ಬೆಳೆಗೆ ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳಾಗಿರ್ಬೋದು ಇಷ್ಟೆಲ್ಲ ಕೊಡ್ಬೇಕಂತ ಹೇಳಿ ಸಾಕಷ್ಟು ಮಾಹಿತಿ ಕೊಟ್ಟಿರಲ್ಲ ಸರ್. ಈಗ ನಮ್ಮ ಅಡಿಕೆ ಒಂದು ಬೆಳೆಯಲ್ಲಿ ಅಂದ್ರೆ ಅಡಿಕೆ ಹಾಕಿರುವಂತ ಒಂದು ಜಮೀನಲ್ಲಿ ಈಗ ಯಾವ ಪೋಷಕಾಂಶಗಳು ಕೊರತೆ ಇದೆ, ಯಾವುದು ಜಾಸ್ತಿ ಇದೆ, ಯಾವುದು ಎಷ್ಟರ ಮಟ್ಟಿಗೆ ಕೊಡ್ಬೇಕು ಅಂತೇಳಿ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಆ ಒಂದು ಜಮೀನಲ್ಲಿ ಯಾವ ರೀತಿ ಮಾಡಿಸ್ಬೇಕು ಸರ್? ಹೌದು, ನೀವು ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಣ್ಣಿನ ಪರೀಕ್ಷೆ ಮಾಡಿಸ್ಲಿ ಎದಕ್ಕೆ ಮಾಡಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಈಗ ನಮ್ಮ ಮಣ್ಣಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣ ಎಷ್ಟೈತೆ ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಆಮೇಲೆ ಏನಿದೆಯಲ್ಲ ನಾನು ಹೆಚ್ಚು ಏನು ಒಂದು ಅಡಿಕೆ ಬೆಳೆಗೆ ಬೇಕಾಗಿದ್ದ ಶಿಫಾರಸು ಮಾಡಿದ ಗೊಬ್ಬರ ಇದೆ ಅದನ್ನು ಕಡಿಮೆ ಮಾಡಿಕೊಳ್ಳು ಹೆಚ್ಚು ಮಾಡಿಕೊಳ್ಳು ಅಂತ ಒಂದು ತುಲಮಾನ ಮಾಡಲಿಕ್ಕೆ ಮಣ್ಣಿನ ಪರೀಕ್ಷೆ ಅವಶ್ಯಕತೆ. ಇದನ್ನು ಹೆಂಗ್ ಮಾಡಬೇಕು? ಈಗ ಅಡಿಕೆ ತೋಟ ಇರ್ತದೆ, ಯಾವಾಗ ಮಣ್ಣಿನ ಸ್ಯಾಂಪಲ್ ತೆಗಿಬೇಕು? ನಿಜವಾಗಿಯೂ ಏಪ್ರಿಲ್ ಏನಿದೆಯಲ್ಲ ಬೆಸ್ಟ್ ಮಂತ್, ಮಾರ್ಚ್ ಏಪ್ರಿಲ್ ಬಹಳ ಸೂಕ್ತವಾದ ಸಮಯ. ಇದರಲ್ಲಿ ಎರಡು ಅಡಿಕೆ ಸಾಲುಗಳ ಮಧ್ಯದಲ್ಲಿ ನಾವೇನಿದೆಯಲ್ಲ ಒಂದು 15-20 cm 30 cm ತನಕ ಏನಿದೆ ಮಣ್ಣನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಬುಟ್ಟೆಯಲ್ಲಿ ಒಂದು 5-6 ಸ್ಥಳದಲ್ಲಿ ಒಂದು ಜಮೀನಿಂದ ತಕ್ಕೊಂಡು ಹಾಕಬೇಕು. ಯಾಕಂತಂದರೆ ನಾವು ತೆಗೆದಕ್ಕಂಥ ಮಣ್ಣಿನ ಮಾದರಿ ಏನಿದೆಯಲ್ಲ ಎಲ್ಲ ಒಂದು ನಮ್ಮ ತೋಟವನ್ನು ಪ್ರತಿಬಿಂಬಿಸಬೇಕು. ಅದು ಒಂದು ಮಾದರಿಯ ನಮ್ಮ ಸ್ಯಾಂಪಲ್ ಆಗಬೇಕು.

ಇದುವರೆಗೂ ಅಡಿಕೆ ತೋಟದಲ್ಲಿ ಕೆರೆ ಮಣ್ಣು ಬಳಕೆ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಸರ್ವಜ್ಞ ಬಿ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಹವಾಮಾನ ವರದಿ. ರಾಜ್ಯದ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಇತ್ತು. ಯಡ್ರಾಮಿ, ಬಾಲ್ಕಿ ತಲಾ 5 ಸೆಂಟಿಮೀಟರ್, ಹುಮನಾಬಾದ್, ಕಲಬುರಗಿ, ಪೊನ್ನಂಪೇಟೆ, ತೊಂಡೇಬಾವಿ, ಗೌರಿಬಿದನೂರು ತಲಾ 4 ಸೆಂಟಿಮೀಟರ್, ರಾಯಚೂರು, ಗಂಗಾವತಿ, ಸಿರುಗುಪ್ಪ, ಬೆಂಗಳೂರು ನಗರ, ಜಿಕೆವಿಕೆ, ಭದ್ರಾವತಿ ತಲಾ 3 ಸೆಂಟಿಮೀಟರ್, ಕೂಡಲ ಸಂಗಮ, ಕಮಲಾಪುರ, ಗಂಗಾವತಿ ಎಆರ್ಜಿ, ಮುದಗಲ್, ಬೀದರ್, ಬೆಂಗಳೂರು ಕೆಐಎಎಲ್ ವಿಮಾನ ನಿಲ್ದಾಣ, ಗೋಪಾಲನಗರ ಎಆರ್ಜಿ ತಲಾ 2 ಸೆಂಟಿಮೀಟರ್, ನಿಲೋಗಿ, ಚಿತ್ತಾಪುರ, ಮುನಿರಾಬಾದ್, ರೋಣ, ಸೈದಾಪುರ, ಔರಾದ್, ಉಚ್ಚಂಗಿದುರ್ಗ, ಚಿಕ್ಕಬಳ್ಳಾಪುರ, ಕುಡತಿನಿ, ಶಿಡ್ಲಘಟ್ಟ, ಟಿ ನರಸೀಪುರ, ಮಧುಗಿರಿ ತಲಾ 1 ಸೆಂಟಿಮೀಟರ್.